ಇಂತಹ ಪ್ರವಾಸಿಗರಿಂದ ನೀವು ಏನನ್ನ ನಿರೀಕ್ಷೆ ಮಾಡ್ತೀರಿ? ಪ್ರವಾಸಿಗರಿಂದ ನಾವು ನಿರೀಕ್ಷೆ ಮಾಡುವುದೇನಂತಂದ್ರೆ ಪರಿಸರದ ಮೇಲೆ ಪ್ರೀತಿ, ನಾವು ಅದಷ್ಟು ನಿರೀಕ್ಷೆ ಮಾಡೋದು. ಯಾಕಂದ್ರೆ ಪರಿಸರದ ಮೇಲೆ ಪ್ರೀತಿ ಇರುವವನು ಅವನು ಎಲ್ಲದೂ ಪ್ರೀತಿಸ್ತಾನೆ ಅಂತ ಒಂದು ನಮ್ಮ ಅನುಭವ. ಯಾಕಂದ್ರೆ ನಾವೀಗ ಒಂದು 15-16 ವರ್ಷದಿಂದ ಹೋಮ್ ಸ್ಟೇ ನೋಡ್ಕೊಂಡು ಬರ್ತಾ ಇದೀವಿ. ಸೊ ನಾವು ಮೂಲತಃವಾಗಿ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ನಡೆಸೋದು ಮೊದಲಿಂದ ಕೂಡ. ಈಗ ಅಂತಲ್ಲ, ಅಂದ್ರೆ ನಮ್ಮ ತಂದೆಯವ್ರ ಕಾಲದಿಂದ ಬಂದಿರೋದು ಹೋಮ್ ಸ್ಟೇ, ನಾನು ಶುರು ಮಾಡಿರೋದು, ನನ್ನ ತಂದೆಯವ್ರು ಶುರು ಮಾಡಿರೋದು. ಸೊ ಅಲ್ಲಿಂದ ಬಂದ ಅನುಭವದ ಪ್ರಕಾರ ಪರಿಸರನ ಯಾರು ಪ್ರೀತಿಸ್ತಾನೋ ಅವನು ಎಲ್ಲದಕ್ಕೂ ಒಗ್ಗೂಡ್ಕೋತಾನೆ ಮತ್ತೆ ಎಲ್ಲವನ್ನು ಪ್ರೀತಿಸ್ತಾನೆ ಅನ್ನೋ ಒಂದು ಅನುಭವ. ಈಗ ನಿಮ್ಮ ಅನುಭವದ ಆಧಾರದಲ್ಲಿ ಹೇಳಿ, ಈ ಪರಿಸರ ಅಧ್ಯಯನ ಅಂದ್ರೆ ಏನು? ಪ್ರವಾಸಿಗರು ಏನೇನ ನೋಡಬೇಕು, ಏನೇನ ಮಾಡಬೇಕು? ಪ್ರವಾಸಿಗರು ನೋಡೋದೆ ಪರಿಸರ ಅಂದ್ರೆ ಇಲ್ಲಿಯ ಗಿಡ ಮತ್ತೆ ಪ್ರಾಣಿ ಪಕ್ಷಿ ಹುಳು ಹುಪ್ಪಟೆ ಸರೀಸೃಪ ಇದ್ರ ಬಗ್ಗೆ ಅಧ್ಯಯನ. ಸೊ ಅದನ್ನ ಪ್ರೀತಿಯಿಂದ ಕಾಣುವವರು ಅದ್ರ ಬಗ್ಗೆ ಅಧ್ಯಯನ ಮಾಡೋ ಒಂದು ಇಚ್ಛೆ ಇರ್ತದ ಅವರಿಗೆ. ಸೊ ಆ ಇಚ್ಛೆ ಇರೋರು ನಮ್ಮಲ್ಲಿ ಬರ್ತಾರೆ. ಸೊ ಅವರಿಗೆ ನಾವು ನಮಗೆ ಗೊತ್ತಿರುವಷ್ಟು, ನಾವು ನಮ್ಮ ಹಿಂದಿನವರಿಂದ ನಮ್ಮ ತಂದೆ ತಾಯಿ ಅಜ್ಜಂದ್ರಿಂದ ಕೇಳ್ಕೊಂಡ್ಬಂದಿರೋದು ಕೆಲವೊಂದಷ್ಟು ಅನುಭವ ಇರುತ್ತೆ, ಅದನ್ನ ನಾವು ಅವರಿಗೆ ಧಾರೆ ಎರೆಯೋದು ಅಂತ ಹೇಳ್ಬೋದು ಅಷ್ಟೇ. ಗುಂದ ಪರಿಸರದಲ್ಲಿ ಒಂದು ಪರಿಸರ ಅಧ್ಯಯನಕ್ಕೆ ಏನೇನು ವಿಚಾರಗಳೆಲ್ಲ ಬರ್ತವೆ? ಮೇನ್ಲಿ ಅಂತಂದ್ರೆ ಕಾಳಿ ಟೈಗರ್ ರಿಸರ್ವ್, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ. ಸೊ ನಾವು ಇರೋದು ಒಂದು ಪರಿಸರ ಸೂಕ್ಷ್ಮ ವಲಯ, ಇದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಾನು ಮಾಡಬಹುದು, ಇನ್ನು ಬಹಳ ದಿವಸ ಇಲ್ಲ ಇದಕ್ಕೆ. ಸೊ ಇಂತ ಒಂದು ಖಜಾನೆಯಲ್ಲಿ ನಾವು ಇದೀವಿ. ಸೊ ಇದಕ್ಕಿಂತ ಹೆಚ್ಚಿನ ಮಹತ್ವ ಮತ್ತೆ ಆ ಪರಿಸರಕ್ಕೂ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಇಂತ ಒಂದು ಖಜಾನೆಯಲ್ಲಿ ನಾವು ಇರುವಾಗ, ಸೊ ನಮ್ಮಲ್ಲಿ ಒಂದು ಪರಿಸರನ ಬೇರೆಯವರಿಗೆ ನಾವು ಅದನ್ನ ತೋರ್ಪಡಿಸಬಹುದು. ಸೊ ಅದೇ ನಮ್ಮ ಉದ್ದೇಶ. ಈಗ ಪ್ರವಾಸಿಗರು ನಿಮ್ಮ ಹೋಮ್ ಸ್ಟೇಯಲ್ಲಿ ಉಳ್ಕೊಳ್ಳೋದಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ, ಅವರೊಂದು ಬೇಡಿಕೆಗಳು ಏನ್ ಇಡ್ತೇವೆ, ನಾವು ಏನನ್ನ ನೋಡಬೇಕು ಅಂತ ಅವ್ರು ಕೇಳ್ತಾರೆ ಸಾಮಾನ್ಯವಾಗಿ. ಈಗ ಪರಿಸರದ ಬಗ್ಗೆ ಕಲ್ಪನೆ ಇರುವವರು ಇಂಥದನ್ನೇ ನೋಡ್ಬೇಕು ಅಂತ ಬರೋದಿಲ್ಲ, ಇಲ್ಲಿ ಏನ್ ಕಾಣಿಸ್ತೀವಿ ಅದನ್ನ ತೋರಿಸಿ ಅಂತ ಹೇಳ್ತಾರೆ ಅಷ್ಟೇ. ಪರಿಸರದ ಬಗ್ಗೆ ಕಲ್ಪನೆ ಇರುವವರು, ಈಗ ಕೆಲವೊಬ್ರು ಇಲ್ದೇ ಇರೋರು ಇರ್ತಾರೆ, ಅವ್ರು ಹೇಳ್ತಾರೆ ನಮಗೆ ಹುಲಿನೇ ತೋರಿಸ್ಬೇಕು, ಆನೆನೇ ತೋರಿಸ್ಬೇಕು, ಇಲ್ಲ ಚಿರತೆನೇ ತೋರಿಸ್ಬೇಕು ಅಂತಾರು ಇರ್ತಾರೆ, ಇಲ್ಲ ಅಂತಾರೆ, ಅದು ಕಡಿಮೆ. ಪರಿಸರದ ಬಗ್ಗೆ ನಿಜವಾಗಿ ಒಂದು ಪರಿಕಲ್ಪನೆ ಇರುವವರು ಇಂಥದೇ ತೋರಿಸಿ ಅಂತ ಯಾವಾಗೂ ಹೇಳೋದಿಲ್ಲ. ಅವ್ರು ಏನಿದೆಯೋ ಅದನ್ನ ಖುಷಿ ಪಡ್ತಾರೆ ಇರೋದನ್ನ, ಅಂದ್ರೆ ಅಟ್ಲೀಸ್ಟ್ ಒಂದು ಸ್ವಚ್ಛಂದ ಗಾಳಿ, ಇಷ್ಟು ಒಳ್ಳೆ ವಾತಾವರಣ, ಆಕ್ಸಿಜನ್, ಇದು ಮತ್ತೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಇಂಥ ಗುಂದದಂತ ಏರಿಯಾ ಬಿಟ್ರೆ ಮತ್ತೆ ತುಂಬಾ ಕಡಿಮೆ ಏರಿಯಾದಲ್ಲಿ ಇಂಥ ಒಂದು ಪೊಲ್ಯೂಷನ್ ಇಲ್ಲದೆ ಇರೋ ಒಂದು ವಾತಾವರಣ ಸಿಗುತ್ತೆ. ಸೊ ಹಂಗಾಗಿ ಇಂಥದನ್ನೇ ತೋರಿಸಿ ಇಂಥದನ್ನೇ ಮಾಡಿಸಿ ಅಂತ ಯಾರು ಬರೋದಿಲ್ಲ ನಮ್ಮಲ್ಲಿ. ಈಗ ಈ ವನ್ಯಜೀವಿಗಳು ಅಥವಾ ಕಾಡು ಪ್ರಾಣಿಗಳು ಕೂಡ ಮನುಷ್ಯರಿಗೆ ಅಥವಾ ಪ್ರವಾಸಿಗರಿಗೆ ಒಂದು ದರ್ಶನ ಕೊಡ್ತವ? ಹಾ, ಕೊಡ್ತವೆ, ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಕಾಡಲ್ಲಿ ಇನ್ನು ಆ ಒಂದು ಈಗ ಬೇರೆ ಕಾಡುಗಳಿಗೆ ಹೋಲಿಸಿದಾಗ, ಬಂಡೀಪುರ ನಾಗರಹೊಳೆಗೆಲ್ಲ ನಾವು ಹೋಲಿಸಿದಾಗ, ನಾವೇನ್ ಹೇಳ್ತೀವಿ ಸೈಟಿಂಗ್ ಅಂದ್ರೆ ಅನಿಮಲ್ ಸೈಟಿಂಗ್, ಇದು ಸ್ವಲ್ಪ ಕಡಿಮೆ. ಯಾಕಂತಂದ್ರೆ ಇನ್ನು ಮನುಷ್ಯ ಪ್ರಾಣಿಗಳ ಮಧ್ಯದಲ್ಲಿ ಅಷ್ಟೊಂದು ಬೆಸಿಗೆ ಇಲ್ಲ ಇಲ್ಲಿ. ಅಂದ್ರೆ ಕಾಡು ಆದಷ್ಟು, ಮತ್ತೆ ಕಾಡು ತುಂಬಾ ದೊಡ್ಡದಾಗಿರೋದ್ರಿಂದ ಊರುಗಳೆಲ್ಲ ಅಲ್ಲಲ್ಲಲ್ಲಿ ಆಕಸ್ಮಿಕವಾಗಿ ಸಿಗಬಹುದು. ಇನ್ನು ಹೆಚ್ಚಿನದಾಗಿ ನಮ್ಮಲ್ಲಿ ಬರೋ ಜನ ಪಕ್ಷಿಗಳನ್ನ ನೋಡ್ಲಿಕ್ಕೆ ಬರ್ತಾರೆ, ಯಾಕಂದ್ರೆ ತುಂಬಾ ಅಪರೂಪದ ಪಕ್ಷಿಗಳು ಇಲ್ಲಿದ್ದಾವೆ. ಈ ಹಾರ್ನ್ಬಿಲ್, ಮಂಗಟ್ಟೆ ಪಕ್ಷಿ ಅಂತ ಹೇಳ್ತಾರೆ, ಅದರಲ್ಲಿ ಮೂರು ಟೈಪ್ ಅಂತೂ ನಮ್ಮಲ್ಲೇ ಇದೆ. ಸೊ ಇಂತಹ ಕೆಲವೊಂದು ಅಪರೂಪದ ಪಕ್ಷಿಗಳನ್ನ ನೋಡ್ಲಿಕ್ಕೆ ಹೆಚ್ಚಿನದಾಗಿ ಜನ ಬರ್ತಾರೆ ನಮ್ಮಲ್ಲಿ. ಈ ಜಲಪಾತ ಅಥವಾ ನೀರ ಜರಿಯನ್ನು ನೋಡ್ಲಿಕ್ಕೆ ಅಂತ ಜನ ಬರ್ತಾರ? ಹಾ, ಅಂದ್ರೆ ಈ ಪಕ್ಷಿ ಪ್ರಾಣಿಗಳ ಜೊತೆಗೆ ಅದೊಂದು ಎಕ್ಸ್ಟ್ರಾ ಇದಂತ ಅನ್ಕೋಬಹುದು. ಆದ್ರೆ ಮೇನ್ಲಿ ಜನ ನಮ್ಮಲ್ಲಿ ನಮ್ಮ ಹೋಮ್ ಸ್ಟೇಗೆ ಬರೋರು ಹೆಚ್ಚಿನದಾಗಿ ಪಕ್ಷಿಗಳನ್ನ ನೋಡ್ಲಿಕ್ಕೆ ಬರೋದು. ಆಮೇಲೆ ಈಗ ವರ್ಷದ ಯಾವ ಸಮಯದಲ್ಲಿ ಈ ಅಧ್ಯಯನಕ್ಕೆ ಅಥವಾ ಪ್ರವಾಸಕ್ಕೆ ಬರುವುದಕ್ಕೆ ಸೂಕ್ತವಾಗಿದೆ? ಪರಿಸರ ಸ್ನೇಹಿ ಪ್ರವಾಸೋದ್ಯಮದಲ್ಲಿ ನೀವು ಪ್ರಾಣಿಗಳ ಅಥವಾ ಪಕ್ಷಿಗಳನ್ನ ತಗೊಂಡ್ರೆ ಅದಕ್ಕೆ ಪೂರ್ವಕವಾದ ಸಮಯ ಅಂತಂದ್ರೆ ನವೆಂಬರ್ದಿಂದ ಮೇ ವರೆಗೂ, ಈ ಟೈಮಲ್ಲಿ ಯಾವಾಗೂ ಬರಬಹುದು. ಆ ಟೈಮಲ್ಲಿ ಪಕ್ಷಿಗಳು ಹೆಚ್ಚಿನದಾಗಿ ಅಂದ್ರೆ ಅವ್ರ ಗೂಡನ್ನ ಬಿಟ್ಟು ಹೊರಗೆ ಬರೋ ಸಮಯ. ಉಳಿದಿದ್ದ ಟೈಮ್ ಅಂದ್ರೆ ಮೇ ಒಂದು ಏಪ್ರಿಲ್ ತುದಿಯ ನಂತರ ಈ ಪಕ್ಷಿಗಳೆಲ್ಲ ಅವ್ರ ಗೂಡಿನ ಕೆಲಸದಲ್ಲಿ ಬ್ಯುಸಿ ಆಗಿರ್ತವೆ. ಗೂಡು ಕಟ್ಟೋದು, ಅಲ್ಲಿ ಮೊಟ್ಟೆ ಇಡೋದು, ಅದಕ್ಕೆ ಕಾವು ಕೊಡೋದು, ಆ ಒಂದು ಇದರಲ್ಲಿ ಬ್ಯುಸಿ ಆಗಿರ್ತವೆ ಕೆಲಸದಲ್ಲಿ. ಹಾಗಾಗಿ ನವೆಂಬರ್ನಿಂದ ಏಪ್ರಿಲ್ ತುದಿ ಅಂತ ಹೇಳ್ಬೋದು. ಈ ಮಂಗಟ್ಟೆ, ಇದ್ರ ಬಗ್ಗೆ ಒಂದು ವಿಶೇಷತೆ ಬಗ್ಗೆ ಹೇಳಿ, ಏನಿದರ ಒಂದು ವಿಶೇಷತೆ ಅಂತ? ಮಂಗಟ್ಟೆ ಅಥವಾ ನಾವು ಹಾರ್ನ್ಬಿಲ್ ಅಂತ ಏನು ಕರಿತೀವೋ ಅದನ್ನ ಕಾಡಿನ ಕೃಷಿಕ ಅಂತಾನು ಕರೀತಾರೆ. ಯಾಕಂತಂದ್ರೆ ಎಷ್ಟೋ ಈ ಬೀಜಗಳನ್ನ ಪ್ರಸಾರ ಮಾಡ್ತವೆ ಅವು. ಮತ್ತೆ ಆ ಮಂಗಟ್ಟೆಯಲ್ಲಿ ಒಂದು ವಿಶೇಷ ಒಂದು ಏನು ಅಂತಂದ್ರೆ, ಒಂದು ಸಲ ಗಂಡು ಹೆಣ್ಣು ಒಂದೇ ಆಯ್ತು ಅಂತಂದ್ರೆ ಆ ಜನ್ಮ ಇರಿತು ಬೇರೆ ಆಗೋದಿಲ್ಲ. ಸೊ ಒಂದು ಜನ್ಮಕ್ಕೆ ಒಂದೇ ಏಕಪತ್ನಿ ವ್ರತಸ್ಥ. ಸೊ ಇನ್ನು ನಾವು ಇನ್ನೂ ಕೆಲವೊಂದಷ್ಟು ನೋಡಿರೋದು ಕೇಳಿರೋದು ಏನು ಅಂತಂದ್ರೆ, ಒಂದು ಸಾಯ್ತು ಅಂದ್ರೆ ಗಂಡ ಅಥವಾ ಹೆಣ್ಣು ಯಾವ್ದೋ ಒಂದು ಸಾಯತ್ ಅಂತಂದ್ರೆ ಇನ್ನೊಂದು ಸಾಯತ್ತೆ, ಒಂದೇ ಸೂಸೈಡ್ ಮಾಡ್ಕೊಳತ್ತೆ ಇಲ್ಲ ಹಸಿವಿಂದ ಸಾಯತ್ತೆ ಈ ತರ, ಅದು ಒಂದು ಸೂಸೈಡ್ ಅಂತಾನೆ ಹೇಳ್ಬೋದು. ಸೊ ಇದು ತುಂಬಾ ವಿಶೇಷತೆ ಅದರಲ್ಲಿ. ಇನ್ನು ಹೇಳ್ಕೊಳ್ಳೋದು ತುಂಬಾ ಇದಾವೆ, ಮರಿ ಮಾಡುವಂತಹದ್ದು, ಆಹಾರ ತರುವಂತಹದ್ದು, ಎಲ್ಲಾನು ವಿಶೇಷನೆ ಅದರಲ್ಲಿ. ಮಂಗಟ್ಟೆ ಇದರಲ್ಲಿ ಪ್ರತಿಯೊಂದನು ವಿಶೇಷನೆ, ಬೇರೆ ಪಕ್ಷಿಗಿಂತ ಸ್ವಲ್ಪ ಬೇರೆನೇ ಅನುಭವ. ಈಗ ಆಹಾರ ತಿನ್ನೋದು ಕೂಡ ಹಾಗೇನೆ, ಅದರದ್ದು ಆ ಉದ್ದ ಒಂದು ಕೊಕ್ಕಿರೋದ್ರಿಂದ ಬೇರೆ ಪಕ್ಷಿಗಳ ತರ ಅಂದ್ರೆ ಏಕದಮ್ಮ ಒಂದೇ ಸಲ ತಿನ್ನಕ್ ಹಣ್ಣು ಅಥವಾ ಏನೋ ತಿನ್ನಕ್ ಆಗಲ್ಲ. ಅದೇನ್ ಮಾಡುತ್ತೆ, ಹಣ್ಣನ್ನ ಕಿತ್ತು ಮೇಲೆ ಹಾರಿಸಿ, ಟಾಸ್ ಅಂತ ಕರೀತಾರಲ್ಲ, ಮೇಲೆ ಹಾರಿಸಿ ನಂತರ ಬಾಯಿ ಕಳ್ಕೊಂಡು ಕೂರುತ್ತೆ, ಅದನಂತರ ಡೈರೆಕ್ಟ್ ಗಂಟ್ಲಲ್ಲಿ ಇಳಿಬೇಕು ಈ ತರ. ಯಾಕಂದ್ರೆ ಉದ್ದ ಕೊಕ್ಕು ನಾಲಿಗೆ ಇರಲ್ಲ, ಸೊ ಹಾಗಾಗಿ ಈ ತರ ಒಂದು ವ್ಯವಸ್ಥೆ. ಅಂದ್ರೆ ಕಾಡಿನ ಹಣ್ಣುಗಳನ್ನೇ ತಿಂದು ಬದುಕುವಂತ ಹಕ್ಕಿ ಇದು. ಬರೀ ಹಣ್ಣನ್ನು ತಿನ್ನಲ್ಲ, ಹಾವನ್ನು ಹಿಡಿಯುತ್ತೆ, ಬೇರೆ ಚಿಕ್ಕ ಪಕ್ಷಿಗಳನ್ನು ಹಿಡಿಯುತ್ತೆ, ಸಸ್ಯಹಾರ ಮಾಂಸಹಾರ ಎರಡನ್ನು ಮಾಡುತ್ತೆ ಅದು. ಸರ್, ಈಗ ನಿಮ್ಮ ಕೃಷಿಯ ಬಗ್ಗೆ ಹೇಳಿಗೆ, ಪ್ರವಾಸೋದ್ಯಮನ ಕೃಷಿಯ ಜೊತೆ ಜೊತೆಗೆ ನೀವು ತಗೊಂಡು ಹೋಗ್ತಾ ಇರುವಂತವರು, ಕೃಷಿ ಪರಿಸ್ಥಿತಿ ಹೇಗಿದೆ ಈ ವರ್ಷದೊಂದು ಮಳೆಯದಿಂದಾಗಿ ಏನಾದ್ರೂ ತೊಂದರೆ ಆಗಿದೆಯಾ? ಕೃಷಿಯಲ್ಲಿ ನಾವು ಯಾವಾಗೂ ಏನನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದೆಲ್ಲ ಹೈಲಿ ವೆದರ್ ಡಿಪೆಂಡೆಂಟ್, ಹೌದು, ಮತ್ತೆ ಮಾರ್ಕೆಟ್ ಡಿಪೆಂಡೆಂಟ್. ಸೊ ಯಾವಾಗ ಏನಾಗತ್ತೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ಮತ್ತೆ ನಾವು ಬೆಳಿತಿರೋದು ಅಡಿಕೆ ಅಂದ್ರೆ ಒಂದು ಕಮರ್ಷಿಯಲ್ ಕ್ರಾಪ್, ಯಾವುದೇ ಒಂದು ಆಹಾರ ಧಾನ್ಯ ಅಲ್ಲ. ಸೊ ಹಾಗಾಗಿ ಯಾವಾಗ ಏನ್ ರೇಟ್ ಆಗತ್ತೆ ಏನು ಹೇಳಕ್ ಆಗಲ್ಲ. ನಾವು ದೇವ್ರ ಮೇಲೆ ಭಾರ ಕೂರೋದು. ಸೊ ಮಳೆ ಜಾಸ್ತಿ ಆಯ್ತು ಕೊಳೆ ಬರುತ್ತೆ, ಮಳೆ ಕಮ್ಮಿ ಆಯ್ತು ಮರ ಸಾಯತ್ತೆ, ನೀರಿಲ್ದೇನೆ ಈ ತರ. ಈ ಸಲ ಮಳೆ ತುಂಬಾನೇ ಮಳೆ ಆಯ್ತು, ಈ ಸಲ ಕೊಳೆಯಿಂದ ಆಲ್ಮೋಸ್ಟ್ ಒಂದು 10% ಅದಕ್ಕೆ ಆಲ್ರೆಡಿ ಹೋಗಿದೆ ನಮ್ದೆಲ್ಲ. ಇಡೀವ್ರು ಎಲ್ಲಾರು ಅದೇ ಅನುಭವ, ಏನ್ ಮಾಡಕ್ ಆಗಲ್ಲ ಅದನ್ನ. ಸೊ ಅದ್ರ ತಕ್ಕನಾಗಿ ನಾವು ನಮ್ಮ ಜೀವನವನ್ನು ಸಾಗಿಸ್ಬೇಕು. ಸೊ ಇವೆಲ್ಲ ಒಂದು ಏರಿಳಿತ ಇರೋದ್ರಿಂದ, ಸೊ ಕೃಷಿಯ ಜೊತೆಗೆ ಅದು ನೀವು ಮೊದಲೇ ಹೇಳಿರೋ ಹಾಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಬೇರೆ, ಅದ್ರ ಜೊತೆ ಈ ಪ್ರವಾಸೋದ್ಯಮ ಅಥವಾ ಬೇರೆ ಯಾವ್ದೋ ಒಂದು ಉದ್ಯಮವನ್ನು ಮಾಡಬೇಕು ಅಂತ ನಮ್ಮ ತಂದೆಯವರ ಒಂದು ಆಸೆ. ಸೊ ಅದ್ರ ಜೊತೆ ಅವ್ರು ಹೋಮ್ ಸ್ಟೇ ಶುರು ಮಾಡಿದ್ರು. ಸೊ ಅವ್ರ ಆಸೆ ಪ್ರಕಾರ ನಾನು ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ. ಈಗ ಕೃಷಿಯ ಒಂದು ನಿರ್ವಹಣೆ ವಿಚಾರಕ್ಕೆ ಬಂದಾಗ, ಈಗ ಅಡಿಕೆ ತೋಟದಲ್ಲಿ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ, ಮತ್ತು ಕಾಲಕಾಲಕ್ಕೆ ಆಗಬೇಕು ಅಥವಾ ವರ್ಷಕ್ಕೆ ಬಿಟ್ಟು ವರ್ಷ ಕೂಡ ಮಾಡಲಿಕ್ಕೆ ಅವಕಾಶ ಇದೆಯಾ? ಅದು ನಿಮಗೆ ಈಲ್ಡ್ ಹೇಳ್ಬೇಕು, ಅದ್ರ ಪ್ರಕಾರ ನೀವು ಮಾಡ್ಕೋಬೇಕು. ನಿಮ್ಗೆ ತುಂಬಾನೇ ಈಲ್ಡ್ ಜಾಸ್ತಿ ಬೇಕು ಅಂತ ನಿರೀಕ್ಷೆ ಮಾಡೋದು? ಹಾ, ಅಲ್ಲ ಆ ತರನೂ ಇರ್ತಾರೆ, ಎರಡು ತರ ಜನ ಇರ್ತಾರೆ. ಅಂದ್ರೆ ತುಂಬಾ ಈಲ್ಡ್ ಬೇಕು ಅನ್ನೋರು ಇರ್ತಾರೆ, ಇಲ್ಲ ಇದಿಷ್ಟು ಸಾಕು ಅನ್ನೋರು ಇದಾರೆ, ಎಲ್ಲಾ ತರ ಜನನು ಇದಾರೆ. ಈಗ ಕಾಲಕಾಲಕ್ಕೆ ನೀವು ಅದನ್ನ ಮಾಡ್ಕೊಂಡು ಹೋದಾಗ ನಿಮ್ಗೆ ಜಾಸ್ತಿ ಈಲ್ಡ್ ಬರುತ್ತೆ, ಇಲ್ಲ ನಮಗೆ ಅಂದ್ರೆ ಒಂದು ತಕ್ಕನಾಗಿ ಈಲ್ಡ್ ಸಾಕು ಅಂತಂದಾಗ ವರ್ಷಕ್ಕೆ ಒಂದ್ಸಲನೋ ಎರಡು ವರ್ಷಕ್ಕೆ ಒಂದ್ಸಲನೋ ಈ ತರ ಅದನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದು. ಅಂದ್ರೆ ಈಗ ಗೊಬ್ಬರ ಹಾಕೋದು, ನಂತರ ಈ ಕಾಡಿನ ದರಗೆಲೆ ಅಂತೀವಿ ಅದನ್ನ ಹಾಕೋದು, ಈ ತರ ಕಣ್ಣಿ ಓಡಿಸೋದು ಅಂತಾರೆ, ಅಂದ್ರೆ ಮಣ್ಣು ತಿರು ಹಾಕೋದು, ಈ ತರ ಇವೆಲ್ಲ ಕೆಲಸಗಳು ನೀವು ಯಾವಾಗ ಅಂದ್ರೆ ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ನಿಮ್ಮ ಬಜೆಟ್ ಇದನ್ನೆಲ್ಲ ನೋಡ್ಕೊಂಡು ನೀವು ಮಾಡಬಹುದು. ಈಗ ಈ ವರ್ಷದ ಒಂದು ವಿಪರೀತ ಮಳೆಯಿಂದಾಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದೆಯೋ, ಕೊಚ್ಚಿಕೊಂಡು ಹೋಗಿದೆಯೋ, ಹೇಗಿದು ನೆರೆ ಬಂದಂತ ಒಂದು ಸಂದರ್ಭ ಕೂಡ ಇದೆಯಾ? ನೆರೆ ನಮ್ಮಲ್ಲಿ ಅಂದ್ರೆ ನಾವು ಭೂಮಿನ ಹಾಗೇನೆ ಪ್ರಿಪೇರ್ ಮಾಡಿರ್ತೀವಿ, ಅದ್ರ ನೆರೆ ಬಂದ್ರು ಕೂಡ ಅದನ್ನು ನೀರು ಹರಿದು ಹೋಗುವಾಗ ಅದೆಲ್ಲೂ ನಿಂತು ಅಥವಾ ಈ ಮೇಲ್ಮಣ್ಣನ್ನ ಕೊಚ್ಚಿಕೊಂಡು ಹೋಗದೇ ಇರೋ ಹಾಗೇನೆ ನಾವು ಪ್ಲಾನ್ ಮಾಡಿರ್ತೀವಿ. ಅಂದ್ರೆ ಸ್ಲೋಪ್ ಅಲ್ಲಿ ನಾವು ಇಳಿಜಾರಲ್ಲಿ ನಾವು ಅದನ್ನ ವ್ಯವಸ್ಥೆ ಮಾಡೋದು, ಅಂದ್ರೆ ಜಮೀನನ್ನ ಈ ತರ ಮಾಡಿರೋದ್ರಿಂದ ಅದು ಮೇಲ್ಮಣ್ಣನ್ನ ಕೊಚ್ಕೊಂಡು ಹೋಗೋದು ತುಂಬಾ ಕಡಿಮೆ ನಮ್ಮಲ್ಲಿ. ಮತ್ತೆ ನಾವು ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ದರಗೆಲ್ಲ ಹಾಕಿರ್ತೀವಿ ಮೇಲೆ ಹೊದಿಸಿರ್ತೀವಿ. ಸೊ ಇದೊಂದು ಕಾರಣಕ್ಕಾಗಿ ಮೇಲ್ ಮಣ್ಣು ಕೊಚ್ಕೊಂಡು ಹೋಗಲ್ಲ. ಸೊ ಏನ್ ಗೊಬ್ಬರ ಹಾಕಿದೀವೋ ಮೇಲ್ಮಣ್ಣ ಏನಿದೆಯೋ ಅದ್ರ ಮೇಲೆ ನಾವು ಇದು ದರಗೆಲ್ಲ ಹಾಕೋದ್ರಿಂದ ಆತರ ತೊಂದರೆಗಳು ನಮ್ಮಲ್ಲಿ ಕಡಿಮೆನೆ. ಈ ಕೃಷಿ ತ್ಯಾಜ್ಯಗಳು ಅಂತ ಹೇಳ್ತೀವಲ್ಲ, ಈಗ ಅಡಿಕೆ ಮರದ ಸೋಗೆ ಆಗ್ಬಹುದು, ಮಡಲಾಗ್ಬಹುದು, ಇಂಥದ್ದನ್ನೆಲ್ಲ ಮರುಬಳಕೆ ಹೇಗೆ ಮಾಡ್ತೀರಿ? ಈಗ ಕಾಂಪೋಸ್ಟ್ ಮಾಡ್ಕೊಳ್ಳುವಂತಹದ್ದು ಅಥವಾ ನೇರವಾಗಿ ಬಿಡಕ್ ಹಾಕ್ತೀರಾ? ಕಾಂಪೋಸ್ಟ್ ಮಾಡೋರು ಮಾಡ್ತಾರೆ. ನಾವು ಯೂಶಲಿ ನಮ್ಮಲ್ಲಿ ಎಲ್ಲ ಆರ್ಗಾನಿಕ್ ಫಾರ್ಮಿಂಗ್ ಜೊತೆಗೆ ಹಳೆ ಪದ್ಧತಿ ಕೃಷಿಯನ್ನೇ ಮಾಡ್ತಾ ಇದ್ದಾರೆ. ಅಂದ್ರೆ ಅದನ್ನ ಬಿದ್ದಿರೋದನ್ನ ಅಲ್ಲೇ ಅಡಿಕೆ ಮರದ ಬುಡಕ್ಕೇನೆ ಹಾಕಿ ಅಲ್ಲೇ ಕೊಳಸಿ ಅಲ್ಲೇ ಗೊಬ್ಬರ ಮಾಡಿಸೋದು. ಇದು ಇನ್ನು ಅಡಿಕೆ ಸಿಪ್ಪೆ ಏನಿರುತ್ತೋ ಅದನ್ನ ಬೇಕಂದ್ರೆ ಕಾಂಪೋಸ್ಟ್ ಮಾಡಿ ಹಾಕು, ಯಾಕಂದ್ರೆ ಡೈರೆಕ್ಟ್ ಹಾಕಕ್ ಬರಲ್ಲ ಅದು ಅಡಿಕೆ ಸಿಪ್ಪೆಯನ್ನ, ಅದು ಹಾಕಿದ್ರೆ ಫಲವತ್ತತೆ ಕಡಿಮೆ ಆಗ್ತದೆ ಅಂತ ಗೆದ್ಲು ಬರೋ ಕಾರಣ ಇದೆ, ಅದು ಒಂದು ಹೌದು, ಮತ್ತೆ ಫಲವತ್ತತೆನು ಕಡಿಮೆ ಆಗುತ್ತೆ. ಸೊ ಹಾಗೆ ಅದನ್ನ ಕಾಂಪೋಸ್ಟ್ ಮಾಡಿನೇ ಹಾಕಬೇಕು. ಈ ಹಟ್ಟಿ ಗೊಬ್ಬರದ ಉಪಯೋಗ ಹೇಗೆ? ಹಟ್ಟಿ ಗೊಬ್ಬರವನ್ನ ನಾವು ಕಾಂಪೋಸ್ಟ್ ಮಾಡಿ ಹಾಕ್ತಿವಿ, ವರ್ಷಕ್ಕೊಮ್ಮೆ ಅದನ್ನ ಕಾಂಪೋಸ್ಟ್ ಮಾಡಿ ಅದನ್ನ ಆಳೆ ಅಂತ ತೆಗಿತೇವೆ. ಅಂದ್ರೆ ಸುತ್ತಲೂ ಮಣ್ಣ ತೆಗೆದು, ಅಡಿಕೆ ಸುತ್ತಲೂ ಮಣ್ಣನ್ನು ತೆಗೆದು ಅಲ್ಲಿ ಹಾಕಿ ಮಣ್ಣ ಮುಚ್ಚೋದು ಈ ತರ. ಈಗ ಕೊಳೆ ರೋಗದ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ಇದನ್ನ ನಿಯಂತ್ರಣ ಮಾಡುವಂತದ್ದು ಅಂದ್ರೆ ಶೇಕಡಾ 1ರ ಬೋಳು ಸಿಂಪರಣೆ ಮಾಡಬೇಕು ಅಂತ ಹೇಳಿ. ಸರಿಯಾದಂತಹ ಕಾಲಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬೋಳು ಸಿಂಪರಣೆ ಮಾಡುವುದು ಹೇಗೆ? ಸರಿಯಾದ ಕಾಲಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕಾಲಕ್ಕೆ ಅಂತಂದ್ರೆ ಮಳೆ ಪ್ರಾರಂಭದಲ್ಲಿ ಮಾಡೋದಿಲ್ಲ, ಮಳೆ ಬಂದು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಜೂನ್ ಅಲ್ಲಿ ಮಳೆ ಶುರು ಆಯ್ತು ಅಂತಂದ್ರೆ ಜೂನ್ 20 ಜುಲೈ ಮೊದಲನೇ ವಾರದಲ್ಲಿ ಯೂಶಲಿ ನಾವು ಸಿಂಪಡಣೆ ಮಾಡ್ತೇವೆ ಬೋರ್ ಸಿಂಪಡಣೆ. ಈ ವರ್ಷದ ಮಳೆ ಬಿಡು ಕೊಟ್ಟಿದೆಯಾ ಸಿಂಪಡಣೆ ಮಾಡೋದಕ್ಕೆ? ಬಿಡು ಕೊಟ್ಟಿಲ್ಲ, ಇರೋ ಮಳೆಯಲ್ಲೇನೆ ಹೊಡಿತಾ ಇದೀವಿ. ಯಾಕೆ ಕೊಳೆ ಬಂದಿರೋ ಕಾರಣಕ್ಕೆ, ಕೊಳೆ ಇಲ್ಲ ಅಂತಂದ್ರೆ ಸ್ವಲ್ಪ ಲೇಟ್ ಮಾಡಿ ಹೊಡಿತಿದ್ವಿ. ಆದ್ರೆ ಈ ಸಲ ಜುಲೈ ಇಡೀ ತಿಂಗಳೂ ನಮ್ಗೇನು ಬಿಡುವ ಕೊಟ್ಟಿಲ್ಲ, ಹಾಗಾಗಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ನಮ್ಮನ್ನ ಮಳೆ. ಸೊ ಇವಾಗೆಲ್ಲ ಹೊಡಿತಾ ಇದಾರೆ. ಉಪಯೋಗ ಆಗ್ಬಹುದಾ? ಆಗತ್ತೆ ಆಗತ್ತೆ, ಇಲ್ಲ ಅಂತಲ್ಲ. ಮಳೆ ಸ್ವಲ್ಪ ಕಮ್ಮಿ ಆದ್ರೆ ತುಂಬಾ ಒಳ್ಳೇದು, ಅಂದ್ರೆ ಅದು ಒಳ್ಳೆ ಇದು ಕೊಡುತ್ತೆ. ಇಲ್ಲಿ ಮಳೆ ಕಮ್ಮಿ ಆಗಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದು ವಾರ ಎರಡು ವಾರದಲ್ಲಿ ಮತ್ತೆ ಹೊಡಿಬೇಕಾಗತ್ತೆ, ಬೋರ್ಡ್ ಸಿಂಪಡಣೆ ಮಾಡಬೇಕಾಗತ್ತೆ. ಅಡಿಕೆಯ ಜೊತೆಗೆ ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನು ಕೂಡ ನೀವು ಮಾಡ್ತಾ ಇದ್ರಿ, ಇದರ ಬಗ್ಗೆ ಹೇಳಿ. ಕಾಳು ಮೆಣಸು ಅಡಿಕೆ ಜೊತೆಯಲ್ಲಿ ಮಾಡೋದು ಏಕೆಂತಂದ್ರೆ ಅದಕ್ಕೆ ಕಾಳು ಮೆಣಸು ಒಂದು ಬಳ್ಳಿ, ಅದಕ್ಕೆ ಮೇಲ್ ಹತ್ತಕ್ಕೆ ಏನಾದ್ರೊಂದು ಸಪೋರ್ಟ್ ಬೇಕು, ಆಧಾರ ಬೇಕು. ಸೊ ಹಾಗಾಗಿ ಅಡಿಕೆ ನ್ಯಾಚುರಲ್ ಆಗಿ ಅದಕ್ಕೆ ಯಾವ್ದೇ ರೆಂಬೆಗಳಿರೋದಿಲ್ಲ. ಸೊ ಯಾವ್ದೇ ಬಳ್ಳಿ ಹಬ್ಸೋದಕ್ಕೆ ತುಂಬಾ ಒಳ್ಳೇದು ಅಡಿಕೆ. ಸೊ ಹಾಗಾಗಿ ಅಡಿಕೆ ಮರಕ್ಕೆ ನಾವು ಕಾಳು ಮೆಣಸನ್ನ ಹಬ್ಸೋದು. ಸೊ ಇದ್ರಲ್ಲಿ ಉಪಯೋಗ ಏನಂತಂದ್ರೆ ನಾವು ಕೊಡೋ ಗೊಬ್ಬರನ ಈಗ ಅಡಿಕೆ ಮರಕ್ಕೆ ಮತ್ತೆ ಕಾಳು ಮೆಣಸಿಗೆ ಒಟ್ಟಿಗೆ ಕೊಡಬಹುದು. ಸೊ ಅದರಲ್ಲಿ ನಮ್ಮ ಕೆಲಸ ಉಳಿಯುತ್ತೆ. ಸೊ ಯಾವ್ದೇ ಗೊಬ್ಬರ ಆಗಿರ್ಲಿ, ಏನೇ ಒಂದು ಪೋಷಕಾಂಶ ಆಗಿರ್ಲಿ, ನಾವು ಕೊಡೋದನ್ನ ಒಟ್ಟಿಗೆ ಕೊಡಬಹುದು. ಸೊ ಕೆಲಸ ನಮಗೆ ಕಮ್ಮಿ ಆಗತ್ತೆ. ಮತ್ತೆ ಒಂದು ಉಪ ಬೆಳೆ ತರ ಕಾಳು ಮೆಣಸು ಅಡಿಕೆ ಜೊತೆಗೆ ಇದು ಎಷ್ಟು ಬಂದ್ರೂ ನಮಗೆ ಲಾಭನ ಕಾಳು ಮೆಣಸು. ಯಾಕಂದ್ರೆ ಅದ್ರ ಸಲುವಾಗಿ ನಾವೇನು ಎಕ್ಸ್ಟ್ರಾ ಕೆಲಸ ಮಾಡಿರೋದಿಲ್ಲ. ಆ ಕಾಳು ಮೆಣಸು ಬಳ್ಳಿ ಹಚ್ಚೋದಷ್ಟು ಬಿಟ್ರೆ ಎಕ್ಸ್ಟ್ರಾ ಕೆಲಸ ಅಂತ ತುಂಬಾ ಏನಿರಲ್ಲ ಅದಕ್ಕೆ. ಇದು ಬೋರ್ಡ್ ಸಿಂಪಡಣೆ ನಾವು ಅಡಿಕೆಗೆ ಮಾಡಿರ್ತೇವೆ, ಅವಾಗಲೇ ಇದಕ್ಕೂ ನಾವು ಬೋರ್ಡ್ ಸಿಂಪಡಣೆ ಮಾಡ್ತೀವಿ. ಅಂದ್ರೆ ಈ ಪ್ರದೇಶಕ್ಕೆ ಸೂಕ್ತವಾದಂತಹ ಒಂದು ತಳಿ ಅಂತ ಏನಾದ್ರೂ ಉಂಟು ಅಥವಾ ಕರಾವಳಿಯಲ್ಲಿ ಇರುವಂತಹ ತಳಿಗಳನ್ನೇ ಹಾಕೊಳ್ತೀರಾ? ತಳಿಗಳು ತುಂಬಾ ಇದಾವೆ, ಅದ್ರ ಬಗ್ಗೆ ಅಷ್ಟು ನಾಲೆಜ್ ನನಗಿಲ್ಲ. ಪನೀರ್ ಕೂಡ ಇದೆ, ಪನೀರ್ ಕೂಡ ಅದನ್ನ ಜಾಸ್ತಿ ಬೆಳೆಯೋದಿಲ್ಲ. ಸೊ ಇರೋ ಕಾಳು ಮೆಣಸಿನ ಬಳ್ಳಿನೇ ನಾವು ಇದ್ ಮಾಡ್ತೇವೆ, ಜಾಸ್ತಿ ಪ್ರಯೋಗ ಮಾಡಕ್ ಹೋಗಿಲ್ಲ ಇನ್ನು ಕೃಷಿಯಲ್ಲಿ, ಇರೋದನ್ನೇ ಮಾಡ್ಕೊಂಡು ಹೋಗ್ತೇವೆ. ಹೌದು, ಈಗ ಸಾಕಷ್ಟು ಗಾಳಿ ಮಳೆಗಾಗ್ಬಹುದು ಅಥವಾ ಒಂದು ಪ್ರಾಯ ಆಗಿ ಆಗ್ಬಹುದು ಅಡಿಕೆ ಮರಗಳು ಬುರಿದು ಬೀಳ್ತವೆ. ಅಂತ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಾಟಿ ಮಾಡುವಂತದ್ದು ಅಥವಾ ಮರುನಾಟಿ ಅಂತ ಮಾಡ್ತೀರಾ, ಹೇಗಿದು? ಹಾ, ಮರುನಾಟಿ ಅಂತ ಮಾಡೇ ಮಾಡ್ತೀವಿ. ಈ ಪ್ರತಿ 15 ವರ್ಷಕ್ಕೊಮ್ಮೆ ನಾವು ಎರಡನೇ ತರ ಅಂತ ನೆಡ್ತೀವಿ ಅಡಿಕೆ ಸಸಿಗಳನ್ನ. ಹೌದು, ಅಂದ್ರೆ ಒಂದು ಈಗ ನಾವು 15 ವರ್ಷ ಆಗಿರುತ್ತೆ ಮರ, ಎತ್ತರ ಆಗಿರುತ್ತವೆ. ಸೊ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಸಿನ ನೆಡೋದು, ಎರಡನೇ ತರ ಅಂತ ನೆಡ್ತೀವಿ ಪ್ರತಿ 15 ವರ್ಷಕ್ಕೊಮ್ಮೆ. ಹೌದು, ಈ ತರ ನಡೀತಾ. ಯಾಕಂತಂದ್ರೆ ಈಗ ಹಳೆ ಮರಗಳು ಗಾಳಿಗೋ ಇಲ್ಲ ಏನೋ ಕೊಳೆ ಬಂದು ನೀರಿಲ್ದಲೋ ಸಾಯೋದು ಕಾಮನ್, ಅದು ಸಹಜ. ಅದು ಸೊ ಅಂದ್ರೆ ಅದ್ರ ಜೊತೆ ಅದು ಸತ್ತಾಗ ಅಲ್ಲಿ ನೆಡೋದು ಒಂದಾಯ್ತು, ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಪಕ್ಕದಲ್ಲಿ ನೆಟ್ರೆ ಸೊ ಅದು ಸಾಯೋ ಅಷ್ಟೊತ್ತಿಗೆ ಇದು ಬೆಳೆದಿರತ್ತೆ. ಸೊ ಇಲ್ಲಿ ಕೊಡಕ್ಕೆ ಶುರು ಆಗಿರತ್ತೆ ಅಂತ ಒಂದು ಸರಾಸರಿ. ನಿಮ್ಗೊಂದು 70-80% ಗಿಡಗಳು ಇರ್ತವೆ? ಹೌದು, ಯಾವಾಗ್ಲೂ ಇರ್ತವೆ ಅದಷ್ಟು, 70-80% ಸಸಿಗಳು ಇದ್ದೇ ಇರ್ತವೆ ಯಾವಾಗ್ಲೂ. ಈಗ ಸ್ಥಳೀಯ ತಳಿಯೇ ಇದೆಯಾ ಅಥವಾ ಇಲ್ಲಿಗೆ ಸೂಕ್ತವಾದಂತಹ ತಳಿ ಅಂತ ಬೇರೆ ಏನಾದ್ರೂ ಉಂಟು ಅಡಿಕೆಯಲ್ಲಿ? ಇಲ್ಲ, ಮಂಗಳ ಮಂಗಳ. ಹೌದು, ಊರಿನ ತಳಿ ಅದನ್ನೇ, ಊರಿನ ತಳಿ ಅಂತ ಮತ್ತೆ ಬೇರೆ ಇರಲ್ಲ, ಎಲ್ಲ ಮೋಸ್ಟ್ಲಿ ಅದೇ ಇದ್ ಮಾಡ್ತಾರೆ. ಚಾಲಿ ಮಾಡ್ಲಿಕ್ಕೆ ಉಪಯೋಗಿಸ್ತಿರೋ ಅಥವಾ ಹಣ್ಣಡಿಕೆ ಮಾಡಿ ಬೀಸ್ತಿರೋ, ಹೇಗೆ? ಹಣ್ಣಡಿಕೆ ಅಲ್ಲ, ಈ ನಾವು ಕೆಂಪಡಿಕೆ, ಕೆಂಪಡಿಕೆ ಹಾ, ರಾಶಿ ಅಂತ ಹೇಳ್ತಾರೆ, ರಾಶಿ ಮತ್ತೆ ಚಾಲಿ ಎರಡು ಮಾಡ್ತಾರೆ ಇಲ್ಲಿ. ಹೌದು, ಆದಷ್ಟು ಲಾಭದಾಯಕ ಅಂತ ಹೇಳ್ತೀರಿ? ಆದಷ್ಟು ಎಲ್ಲರೂ 50-50 ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೆಚ್ಚಿನದಾಗಿ. ಈಗ ಕೆಲಸಕ್ಕೆ ಸಿಗದಿರೋ ಕಾರಣದಲ್ಲಿ ಚಾಲಿ ಮಾಡ್ತಾ ಇದಾರೆ, ಆದ್ರೆ 50-50 ಮಾಡಿದ್ರೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗಬಹುದು, ಎರಡರಲ್ಲೂ ನಿಮಗೆ ಲಾಭ ಇದೆ, ಇಲ್ಲ ಅಂತಲ್ಲ. ಈಗ ರಾಶಿ ಅಡಿಕೆ ಮಾಡೋದಾದ್ರೆ ಕೆಲಸ ಜಾಸ್ತಿ, ಚಾಲಿ ಅಡಿಕೆ ಮಾಡೋಕೆ ಸ್ವಲ್ಪ ಕೆಲಸ ಕಮ್ಮಿ, ಆದ್ರೆ ರೇಟು ಕಮ್ಮಿ. ಈಗ ಮಳೆಗಾಲದಲ್ಲಿ ಹಣ್ಣಾದಂತಹ ಸಂದರ್ಭದಲ್ಲಿ ಒಣಗಿಸುವುದು ಸಮಸ್ಯೆ ಆಗುವುದಿಲ್ವಾ? ಒಣಸ್ಲಿಕ್ಕೆ ಅಲ್ಲಿ ಬೇರೆ ಪರ್ಯಾಯ ಉಂಟು, ಈಗ ಡ್ರೈಯರ್ ಮಾಡ್ಕೊಂಡಿದ್ದಾರೆ, ಇಲ್ಲ ಸೋಲಾರ್ ತಾಡ್ಪತ್ರ ಅಂತ ಬರುತ್ತೆ ಅದನ್ನ ಹಾಕಿ ಅಂಗಳದಲ್ಲಿ ಹಾಕಿ ಅದನ್ನ ಕೆಳಗಡೆ ಒಣಸೋದು, ಈ ತರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮಳೆಗಾಲದಲ್ಲಿ ತುಂಬಾ ಏನು ಹಣ್ಣಾಗಲ್ಲ, ಆ ಹಣ್ಣಾಗಿರೋಷ್ಟನ್ನು ಒಣಸ್ಲಿಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ ಎಲ್ಲ ಜನ. ಈಗ ಹಳೆಯದಕ್ಕಂತ ಸ್ಟಾಕ್ ಇಡುವಂತ ಒಂದು ಪದ್ಧತಿ ಇದೆಯಾ ಅಥವಾ ಅದರಲ್ಲಿ ಏನಾದ್ರು ಸುಧಾರಣೆ ಆಗಿದೆಯಾ? ಮೊದಲೇ ರೇಟ್ ಇಲ್ಲದೆ ಇರೋ ಕಾಲದಲ್ಲಿ ಆ ಒಂದು ಪದ್ಧತಿ ಇತ್ತು, ರೇಟ್ ಯಾವ ಬರುತ್ತೋ ನೋಡಿ ಕೊಡೋದು ಅಂತ. ಇವಾಗ ರೇಟ್ ಸ್ಟೇಬಲ್ ಇದೆ, ಒಂದು ಮೂರ್ನಾಗ ಈಗ ಕೋವಿಡ್ ನಂತರ ಅಂತೂ ರೇಟ್ ಸ್ಟೇಬಲ್ ಇದೆ, ಹಾಗೆ ಆ ಒಂದು ಪದ್ಧತಿ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಈಗ. ಆದ್ರೂ ಹಳೆ ಅಡಿಕೆಗೆ ಮತ್ತು ಹೊಸ ಅಡಿಕೆಗೆ ಸ್ವಲ್ಪ ವ್ಯತ್ಯಾಸ ಇದೆ, 50-60 ರೂಪಾಯಿ ವ್ಯತ್ಯಾಸ ಇದೆ? ಇದೆ, ತುಂಬಾ ಏನಿಲ್ಲ, ಇದೆ. ಹಳೆ ಅಡಿಕೆಗೆ ಹೊಸ ಅಡಿಕೆಗೆ ಚಾಲಿಯಲ್ಲಿ ಇದೆ, ರಾಶಿಯಲ್ಲಿ ಇಲ್ಲ. ಇಲ್ಲ, ಚಾಲಿಯಲ್ಲಿ ಅದೊಂದು ಇದಿದೆ, ಹಳೆ ಅಡಿಕೆ ಸ್ವಲ್ಪ ಜಾಸ್ತಿ ರೇಟ್ ಇದೆ. ಈ ಚೊಗರನ್ನ ಏನಾದ್ರು ಉಪಯೋಗ ಆಗ್ತಾ ಇದೆಯಾ? ಹಾ, ಚೊಗರನ್ನು ನಾವು ಮಾರುಕಟ್ಟೆ ಮಾಡ್ತೀವಿ, ಅದನ್ನ ತಗೊಂಡು ಹೋಗಿದ್ದಾರೆ. ಕಿಲೋ ಲೆಕ್ಕ, ಅದು ರೇಟ್ ಒಂದ್ಸಲ ಒಂಥರ ಇರುತ್ತೆ. ಸ್ಥಳೀಯವಾಗಿ ನಿಮಗೇನು ಉಪಯೋಗ ಆಗುದಿಲ್ಲ ಅದು? ಸ್ಥಳೀಯವಾಗಿ ಉಪಯೋಗ ಕಡಿಮೆ. ಬಟ್ಟೆ ಬಟ್ಟೆಗೆ ಬಣ್ಣ ಹಾಕುವ, ಬಟ್ಟೆಗೆ ಬಣ್ಣ ಹಾಕೋರಿ, ನ್ಯಾಚುರಲ್ ಡೈ ಇದನ್ನೆಲ್ಲ ಮಾಡೋರು ತಗೊಂಡು ಹೋಗ್ತಾರೆ ಅದನ್ನ. ಆಮೇಲೆ ಈಗ ತೆಂಗು ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ವಿಶೇಷವಾದಂತ ಒಂದು ಗಮನ ಕೊಡಬೇಕಾಗಿಲ್ಲ ತೆಂಗು ಅಂದ್ರೆ. ಹೌದು, ವಿಶೇಷ ಗಮನ ಏನು ಕೊಡಬೇಕಾಗಿಲ್ಲ, ವಿಶೇಷ ಗಮನ ಕೊಟ್ಟು ನಮ್ಮಲ್ಲಿ ಈಲ್ಡ್ ಕಡಿಮೆನೆ, ಈ ಕರಾವಳಿ ಬರುವಷ್ಟು ಈಲ್ಡ್ ಬರಲ್ಲ, ನಮ್ಮಲ್ಲಿ ಉಪ್ಪು ಮಿಶ್ರಿತ ಮಣ್ಣು ಅಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಈಲ್ಡ್ ಕಡಿಮೆನೆ. ಒಂದಷ್ಟು ನಮ್ಮ ಮನೆಗೆ ಕೊಬ್ಬರಿ ಎಣ್ಣೆ ಮಾಡಕ್ಕೆ ಇದಕ್ಕೆ ಉಪಯೋಗಿಸ್ಕೋತೀವಿ. ಮಂಗಳ ಉಪದ್ರ ಇದೆಯಾ? ಇದೇ ಇದೆ, ತುಂಬಾನೇ ಇದೆ. ಎಷ್ಟು ಉಳಿಸ್ತವೆ? ಉಳಿಸಿದಷ್ಟು ನಮಗೆ, ಅವು ಉಳಿಸಿದಷ್ಟು ನಮಗೆ ಅಷ್ಟೇ. ಯಾಕಂತಂದ್ರೆ ಮಂಗಿಗಳ ಕಾಟ ಮೇಲಿಂದ ಮೇಲೆ ಹಾರೋದಕ್ಕೆ, ಗಿಡಗಳಿಂದ ಗಿಡಕ್ಕೆ. ಸೊ ನೀವು ಆ ಗಿಡಗಳನ್ನೇ ಅಂದ್ರೆ ಕಾಡಿನ ಗಿಡ ಮತ್ತೆ ನಮ್ಮ ತೋಟದಲ್ಲಿ ಸ್ವಲ್ಪ ಇದು ಮಾಡಿದ್ರೆ, ಅಂದ್ರೆ ಅಂತರ ಕಾಯ್ಕೊಂಡ್ರೆ ಅವು ಸ್ವಲ್ಪ ಬರೋ ಪ್ರಮಾಣ ಕಡಿಮೆ. ಇಲ್ಲಾಂದ್ರೆ ಕಾಡಿಗೆ ಮತ್ತೆ ನಿಮ್ಮ ತೋಟಕ್ಕೆ ಅಂತರ ಕಡಿಮೆ ಇದ್ದಾಗ ಮೇಲಿಂದ ಮೇಲೆ ಹಾರಿ ಬಂದು ಎಲ್ಲ ಉಪದ್ರ ಕೊಡ್ತವೆ. ಈಗ ತೆಂಗಿಗೆ ಒಂದೇ ಅಲ್ಲ, ಬಾಳೆಗೆ ಮತ್ತೆ ಅಡಿಕೆಗೂ ಕೂಡ ಈಗ ಸದ್ಯ ತುಂಬಾ ತೊಂದರೆ ಕೊಡ್ತಾ ಇದಾವೆ. ಬಾಳೆಯನ್ನ ಉಪಬಿಳಿಯಾಗಿ ಬೆಳೆಯುವುದಿದ್ರೆ ಏನೇನು ಅವಕಾಶ ಇದೆ, ಅಂದ್ರೆ ಏನೇನು ತೊಂದರೆ ಇದೆ? ಮಂಗಗಳೇ ಮೊದಲನೇ ತೊಂದರೆ. ಎರಡನೇದು ಹಂದಿಗಳು, ಬೇಲಿ ಗಟ್ಟಿಯಾಗಿ ಇಟ್ಕೋಬೇಕು, ಹಾಗೆ ಮಂಗ ಬರದಾಗೆ ಕಾಪಾಡ್ಕೊಂಡ್ರೆ ಮಾತ್ರ ಬಾಳೆ ಮಾಡಬಹುದು. ಬೇಲಿ ಹಾಕುವುದರಲ್ಲಿ ಏನಾದ್ರು ಸುಧಾರಣೆ ಆಗಿದೆಯಾ? ಬೇಲಿ ಹಾಕುವುದರಲ್ಲಿ ತುಂಬಾನೇ ಅದರ ಬದಲಾವಣೆಗಳು ಬಂದಿದ್ದಾವೆ. ಮೊದಲು ಐಬೆಕ್ಸ್ ಅಂತಂದ್ರೆ ಈಗ ವಿದ್ಯುತ್ ತಂತಿಗಳು, ಅದ ನಂತರ ಜಾಳಿಗೆ ಬಂತು, ಸೀರೆ ಕಟ್ಕೊಂಡ್ರು, ಏನೇನೋ ಮಾಡಿದ್ರು. ಈಗ ಯಾವ್ದು ಯಶಸ್ವಿ ಆಗಿದೆ? ಯಶಸ್ವಿ ಎಲ್ಲಾದ್ರಲ್ಲಿ 100% ಅಂತೂ ಇಲ್ಲ. ಜಾಳಿಗೆ ಖರ್ಚು ಜಾಸ್ತಿ ಆಗ್ತದೆ, ಜಾಳಿಗೆ ತುಂಬಾನೇ ಖರ್ಚಿದೆ ಅದಕ್ಕೆ. ಹೌದು, ಹೇಗದು ಮೀಟರ್ ಲೆಕ್ಕದಲ್ಲ? ಮೀಟರ್ ಲೆಕ್ಕದಲ್ಲಿ, ಹೌದು, ಸ್ಕ್ವೇರ್ ಫುಟ್ ಲೆಕ್ಕದಲ್ಲೂ ಇದೆ, ಸ್ಕ್ವೇರ್ ಮೀಟರ್ ಲೆಕ್ಕದಲ್ಲಿ, ಈ ತರ ರನ್ನಿಂಗ್ ಫುಟ್ ಲೆಕ್ಕದಲ್ಲಿ. ಎಷ್ಟು ಮಟ್ಟಿಗೆ ತಡ್ಕೊಳ್ತೀವಿ ಈಗ ಆನೆಗಳು ಹಂದಿಗಳು ಬಂದ್ರೆ? ಆನೆಗಳಿಗೆಲ್ಲ ಅದು ಉಪಯೋಗ ಆಗಲ್ಲ, ಹಂದಿಗಳಿಗೆ ಉಪಯೋಗ ಮಾಡ್ಕೋಬಹುದು. ಆದ್ರೆ ಕರೆಕ್ಟ್ ಆಗಿ ಹಾಕಿ ಇದ್ ಮಾಡಿದ್ರೆ ಹಂದಿಗಳಿಗೆ ಉಪಯೋಗ ಮಾಡ್ಕೋಬಹುದು. ಸೀರೆ, ಸೀರೆನ ಸ್ವಲ್ಪ ಜಾಸ್ತಿ ಇದಾಗತ್ತೆ ಅಂತ. ಹೌದು, ಸೀರೆಗಳಿಗೆಲ್ಲ ಬೇಡಿಕೆ ಬಂದಿದೆ. ಸರಿ, ಬೇಡಿಕೆ ಬಂದಿದೆ. ಸರಿ, ಅಜಿತ್ ರಾಮಚಂದ್ರ ಹೆಗಡೆಯವರೇ, ಕೃಷಿಗೆ ಪೂರಕವಾದಂತಹ ಒಂದು ಪ್ರವಾಸೋದ್ಯಮವನ್ನು ಕಳೆದ 16 ವರ್ಷಗಳಿಂದ ನೀವು ನಡೆಸಿಕೊಂಡು ಬರ್ತಾ ಇದ್ರಿ, ಜೊತೆಗೆ ಸಾಂಪ್ರದಾಯಿಕವಾಗಿ ಕೃಷಿಯನ್ನ ಏನ್ ಮಾಡಬೇಕು ಅದನ್ನು ಕೂಡ ಮಾಡ್ತಾ ಇದ್ರಿ. ಯುವ ಕೃಷಿಕರಿಗೆ ನಿಮ್ಮೊಂದು ಸಂದೇಶ ಏನು? ಯುವ ಕೃಷಿಕರಿಗೆ ಸಂದೇಶ ಅಂತಂದ್ರೆ, ನಿಮ್ಮ ತಂದೆ ತಾಯಿಗಳು ಮಾಡಿಟ್ಟ ಜಮೀನನ್ನ ಬಿಟ್ಟು ಬೇರೆ ಎಲ್ಲೋ ನೀವು ಸಾಫ್ಟ್ವೇರ್ ಮತ್ತೇನೋ ಕೆಲಸ ಮಾಡೋ ಬದಲಿಗಾಗಿ ಅಟ್ಲೀಸ್ಟ್ ಮನೆಯಲ್ಲಿ ಯಾರು ಜನ ಇರೋಲ್ಲಿ ಒಬ್ಬರಾದ್ರೂ ಮನೆಯಲ್ಲಿ ಇದ್ರೆ ಸೊ ಆ ಕೃಷಿನ ಮುಂದುವರ್ಸ್ಕೊಂಡು ಹೋಗ್ಬಹುದು. ಯಾಕಂದ್ರೆ ಇವತ್ತೆಲ್ಲ ನಾಳೆ ಕೃಷಿಗೆ ಬೇಡಿಕೆ ಬಂದೇ ಬರ್ತದೆ, ಇವತ್ತು ಸ್ವಲ್ಪ ಕಡಿಮೆ ಇರಬಹುದು, ಕೆಲಸಗಾರರು ಕಡಿಮೆ ಇರಬಹುದು, ಎಲ್ಲರಿಗೂ ಕೂಡ ಆಹಾರ ಬೇಕೇ ಬೇಕು. ಹೌದು, ಬೇಕೇ ಬೇಕು, ಆಹಾರ ಮತ್ತೆ ಎಲ್ಲಾದ್ರೂ ಬೇಕು. ಈ ಕಮರ್ಷಿಯಲ್ ಕ್ರಾಪ್ ಅಂತ ಆದ್ರೆ ನಾವು ಇದು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ, ಸೊ ಎಲ್ಲಾದ್ರೂ ಬೇಕೇ ಬೇಕು. ಸೊ ಮುಂದೊಂದ್ ದಿನ ಅದಕ್ಕೆ ವೈಜ್ಞಾನಿಕವಾದ ಒಂದು ಇದು ಬರಬಹುದು ಏನಾದ್ರೂ, ಅಂದ್ರೆ ಈಗ ಕೆಲಸ ಸಿಗದೆ ಇರೋ, ಹಾ, ಬೇಡಿಕೆ ಬೆಲೆಯ ಜೊತೆಗೆ ಪರ್ಯಾಯ ವ್ಯವಸ್ಥೆಗಳು ಬರಬಹುದು. ಸ್ವಲ್ಪ ಕಾದ್ ನೋಡಿದ್ರೆ ಕೃಷಿಯಲ್ಲೂ ಲಾಭ ಇದೆ, ಮಾಡಬಹುದು. ಕೃಷಿಯ ಜೊತೆಗೆ ಏನಾದ್ರೂ ಪರ್ಯಾಯವಾಗಿ ಮಾಡ್ಕೊಂಡ್ರೆ ನೀವು, ಅಂದ್ರೆ ಇಲ್ಲೇ ಇರೋ ಜೊತೆಗೆ ಅಂದ್ರೆ ಮನೇಲಿ ಇದ್ದು ಕೃಷಿ ಮಾಡಿ ಅದ್ರ ಜೊತೆಗೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡ್ರೆ ಅವಾಗ ಎಲ್ಲ ಕಡೆ ನಿಮ್ಗೆ, ಅಂದ್ರೆ ನೀವು ಸಿಟಿಗೆ ಹೋಗಿ ಏನು ದುಡಿತಿರೋ ಅದನ್ನ ಇಲ್ಲೂ ದುಡಿಬಹುದು ಅಂತ ನನ್ನದು ಅನುಭವ. ಬಹಳ ಸಂತೋಷ ಅಜಿತ್ ರಾಮಚಂದ್ರ ಹೆಗಡೆಯವರೇ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ, ತುಂಬಾ ಧನ್ಯವಾದಗಳು. ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಈ ಕುರಿತು ಅಜಿತ್ ರಾಮಚಂದ್ರ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಕೃಷಿ ಮಾಹಿತಿ. ಮಾವು ಒಂದು ಪ್ರಮುಖ ಹಣ್ಣಿನ ಬೆಳೆ, ಇದು ಹಣ್ಣುಗಳ ರಾಜ ಎಂದೇ ಹೆಸರು. ಮಾವು ಉಷ್ಣವಲಯದ ಹಣ್ಣುಗಳಲ್ಲಿ ಪ್ರಮುಖವಾದದ್ದು. ಇದನ್ನು ಸುಮಾರು 6,000 ವರ್ಷಗಳಿಂದಲೂ ನಮ್ಮ ದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಇದು ನಮ್ಮ ರಾಷ್ಟ್ರೀಯ ಹಣ್ಣಿನ ಬೆಳೆಯಾಗಿದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಮಾವು ರುಚಿಕರ ಮತ್ತು ರಸಭರಿತ ಹಣ್ಣು, ಅಧಿಕ ಪ್ರಮಾಣದ ವಿಟಮಿನ್ ಎ ಮತ್ತು ಸಿ ಹೊಂದಿರುವುದಲ್ಲದೆ ಅನೇಕ ಔಷಧೀಯ ಗುಣಗಳನ್ನು ಪಡೆದಿದೆ. ಮಾವಿನ ಹಣ್ಣುಗಳನ್ನು ತಾಜಾ ರೂಪದಲ್ಲಿ ಹಾಗೂ ಸಂಸ್ಕರಿಸಿದ ರೂಪದಲ್ಲಿ ಉಪಯೋಗಿಸುತ್ತಾರೆ. ಮಾವಿನ ಹಣ್ಣು ಮತ್ತು ಇತರೆ ಸಂಸ್ಕರಿತ ಉತ್ಪನ್ನಗಳನ್ನು ಹೊರದೇಶಗಳಿಗೆ ಅತ್ಯಧಿಕ ಪ್ರಮಾಣದಲ್ಲಿ ರಫ್ತು ಮಾಡಲಾಗ್ತಾ ಇದೆ. ಮಾವಿನ ಹಣ್ಣಿಗೆ ಅಧಿಕ ಬೇಡಿಕೆ ಇದ್ದು ಸಂಸ್ಕರಿತ ಮಾವಿನ ಹಣ್ಣಿನ ರಸ, ಜ್ಯಾಮ್ ಮತ್ತು ಉಪ್ಪಿನಕಾಯಿ ಇವುಗಳಿಗೆ ಬೇಡಿಕೆ ಹೆಚ್ಚುತ್ತಲೇ ಇದೆ. ಭಾರತದ ಒಟ್ಟು ಹಣ್ಣಿನ ಉತ್ಪಾದನೆಯಲ್ಲಿ ಶೇಕಡ 25% ಮಾವಿನ ಹಣ್ಣಿನದು. ಭಾರತದಿಂದ ರಫ್ತಾಗುವ ಎಲ್ಲಾ ಬಗೆಯ ತಾಜಾ ಹಣ್ಣುಗಳ ಒಟ್ಟು ರಫ್ತಿನ ಶೇಕಡ 40% ಮಾವಿನ ಹಣ್ಣಿನದು. ಈ ಮಾವಿನ ಹಣ್ಣಿನ ಬೆಳೆ ಇನ್ನೂ ಲಾಭದಾಯಕವಾಗಬೇಕಾದರೆ ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅನುಸರಿಸಬೇಕು. ಅದರಲ್ಲೂ ರೋಗ ಮತ್ತು ಕೀಟಗಳಿಂದ ಈ ಬೆಳೆಯನ್ನ ಸಮರ್ಪಕವಾಗಿ ಕಾಪಾಡುವುದು ಅತಿ ಮುಖ್ಯ. ಈ ಮಾವಿನ ಹಣ್ಣಿನ ಬೆಳೆಗಳಿಗೆ ಮಾವಿನ ಜಿಗಿಹುಳು ಎನ್ನುವ ಕೀಟಗಳು ಬಾಧಿಸುತ್ತವೆ. ಈ ಕೀಟವು ನಸು ಹಳದಿ ಬಣ್ಣದಾಗಿರುತ್ತೆ. ಮಾವು ಹೂವಾಡುವ ಸಮಯದಲ್ಲಿ ಅಂದರೆ ನವೆಂಬರ್ ತಿಂಗಳಿಂದ ಫೆಬ್ರವರಿಯವರೆಗೆ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತೆ. ಹೆಣ್ಣು ಜಿಗಿಹುಳುಗಳು ಹೂ ಮುಗ್ಗುಗಳಲ್ಲಿ ಹಾಗೂ ಹೂ ಗೊಂಚಲಿನ ದೇಟುಗಳಲ್ಲಿ ತತ್ತಿಗಳನ್ನ ಇಡುತ್ತವೆ. ಮರಿ ಮತ್ತು ಪ್ರೌಢ ಕೀಟಗಳು ಹೂ ಮತ್ತು ಮುಗ್ಗುಗಳಿಂದ ರಸವನ್ನ ಹೀರುತ್ತವೆ. ಮಾವಿನ ಜಿಗಿಹುಳು ಕೀಟಗಳ ನಿರ್ವಹಣೆಗೆ ಮಾವಿನ ಮರಗಳನ್ನು 9 ಮೀಟರ್ x 9 ಮೀಟರ್ ಅಥವಾ 12 ಮೀಟರ್ x 12 ಮೀಟರ್ ಅಂತರದಲ್ಲಿ ನಾಟಿಯನ್ನ ಮಾಡಬೇಕು. ಹೂ ಬಿಡುವುದಕ್ಕಿಂತ ಮುಂಚೆ ಹಾಗೂ ಕಾಯಿ ಕಟ್ಟಿದ ಕೂಡಲೇ ನಿಯಂತ್ರಣಕ್ಕಾಗಿ ಗಿಡಗಳಿಗೆ 2 ಮಿಲಿ ಮೆಲಾಥಿಯಾನ್ 50 EC ಅಥವಾ 0.25 ಗ್ರಾಂ ಥಯೋಮಿಥಾಕ್ಸಾಮ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಣೆಯನ್ನ ಮಾಡಬೇಕು. ಅವಶ್ಯವಿದ್ದಲ್ಲಿ ಇದೇ ಸಿಂಪಡಣೆಯನ್ನ ಪುನರಾವರ್ತನೆ ಮಾಡ್ತಾ ಇರಬೇಕು. ಇನ್ನು ಮಾವಿಗೆ ಬರುವ ಕೀಟಗಳಲ್ಲಿ ಮಾವಿನ ಮೂತಿ ಹುಳು ಅಥವಾ ಓಟೆ ಕೊರಕ, ಈ ಕೀಟ ಮಾವಿನ ಹಣ್ಣಿನ ಮೇಲೆ ಮಾತ್ರ ಬರುತ್ತೆ. ಹೆಣ್ಣು ಕೀಟವು ಕಾಯಿಗಳ ಮೇಲೆ ಸ್ವಲ್ಪ ಕುಳಿಯನ್ನ ಮಾಡಿ ಮೊಟ್ಟೆಯನ್ನಿಡುತ್ತೆ. ಸಣ್ಣ ಮರಿ ತಿರುಳನ್ನ ಕೊರೆದು ಮೃದುವಾಗಿರುವ ಬೀಜದ ಒಳಗೆ ಸೇರುತ್ತವೆ. ಪ್ರೌಢ ಕೀಟ ಹಣ್ಣಿನಿಂದ ಹೊರಬರುವಾಗ ಹಿಕ್ಕೆಯಿಂದಾಗಿ ಹಣ್ಣನ್ನ ಹಾಳು ಮಾಡುತ್ತವೆ. ಈ ಮಾವಿನ ಮೂತಿ ಹುಳು ಅಥವಾ ಓಟೆ ಕೊರಕ ಕೀಟದ ನಿರ್ವಹಣೆಗೆ ಕೆಳಗೆ ಬಿದ್ದ ಹಣ್ಣುಗಳನ್ನ ಆರಿಸಿ ನಾಶಪಡಿಸಬೇಕು. ಅಕ್ಟೋಬರ್, ನವೆಂಬರ್ ಮತ್ತು ಮಾರ್ಚ್ನಲ್ಲಿ ಮಾವಿನ ಮರದ ಕೆಳಗೆ ಉಳುಮೆಯನ್ನ ಮಾಡಬೇಕು. ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಫೆಂಥಿಯಾನ್ 100 EC ಬೆರೆಸಿ ಮಾರ್ಚ್ ತಿಂಗಳಿನ 2ನೇ ವಾರದಲ್ಲಿ ಸಿಂಪಡಣೆಯನ್ನ ಮಾಡಬೇಕು. ಈ ಸಿಂಪಡಣೆಯನ್ನ 3 ವಾರಗಳ ನಂತರ ಪುನರಾವರ್ತಿಸಬೇಕು. ಮಾವಿಗೆ ಬರುವ ಕೀಟಗಳಲ್ಲಿ ರೆಂಬೆ ಕುಡಿ ಕೊರಕ ಕೀಟವು ಆಗಸ್ಟ್ನಿಂದ ಅಕ್ಟೋಬರ್ ವರೆಗೆ ಹೆಚ್ಚಿರುತ್ತೆ. ಈ ಹೆಣ್ಣು ಪತಂಗವು ಎಳೆಯ ಎಲೆಗಳ ಮೇಲೆ ತತ್ತಿಗಳನ್ನ ಇಡುತ್ತವೆ. ಹುಳುಗಳು ರೆಂಬೆಯ ಮೇಲೆ ಬಲೆಯನ್ನ ಹೆಣೆದು ಅದನ್ನ ಕೊರೆದು ತಿನ್ನೋದ್ರಿಂದ ರೆಂಬೆಗಳು ಒಣಗಿದಂತೆ ಮಾಡುತ್ತವೆ. ಇದರ ನಿರ್ವಹಣೆಗೆ ಒಣಗಿದ ರೆಂಬೆಗಳನ್ನ ಕತ್ತರಿಸಿ ಸುಡಬೇಕು ಮತ್ತು 1 ಲೀಟರ್ ನೀರಿಗೆ 1.7 ಮಿಲಿ ಡೈಮಿಥೋಯೆಟ್ 30 EC ಬೆರೆಸಿ ಹೊಸ ಚಿಗುರು ಬಂದಾಗ ಸಿಂಪಡಿಸಬೇಕು. ಈ ಸಿಂಪಡಣೆಯನ್ನ 15 ದಿನಗಳ ನಂತರ ಮತ್ತೆ ಪುನರಾವರ್ತಿಸಬೇಕು. ಇನ್ನು ಹಿಟ್ಟು ತಿಗಣೆ ಎನ್ನುವ ಕೀಟವು ಕೂಡ ಈ ಮಾವಿನ ಬೆಳೆಗೆ ಕಾಟವನ್ನು ಕೊಡುತ್ತವೆ. ಈ ತಿಗಣೆಗಳು ಎಳೆಯ ಎಲೆಗಳಿಂದ ಹೂಗೊಂಚಲಿನಿಂದ ಮತ್ತು ಹಣ್ಣಿನ ತೊಟ್ಟಿನ ಭಾಗದಿಂದ ರಸವನ್ನ ಹೀರುತ್ತವೆ. ಬಾಧೆಗೊಳಗಾದ ಭಾಗಗಳು ಒಣಗುತ್ತವೆ. ಇದರಿಂದ ಬೂಸ್ಟ್ ಬೆಳವಣಿಗೆಯಾಗುತ್ತೆ. ಹಿಟ್ಟು ತಿಗಣೆ ಕೀಟದ ನಿರ್ವಹಣೆಗೆ 0.25 ಗ್ರಾಂ ಥಯೋಮಿಥಾಕ್ಸಾಮ್ 25 WG ಅಥವಾ 1.7 ಮಿಲಿ ಡೈಮಿಥೋಯೆಟ್ 30 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಈ ಮಾವಿನ ಹಣ್ಣಿಗೆ ಹಣ್ಣಿನ ನೊಣ ಎನ್ನುವ ಕೀಟಗಳು ಬಾಧೆಯನ್ನು ಕೊಡುತ್ತವೆ. ತಿಳಿ ಕಂದು ಬಣ್ಣದ ಪ್ರೌಢ ನೊಣಗಳು ಹಣ್ಣಿನ ಮೇಲೆ ಮೊಟ್ಟೆಯನ್ನು ಹಾಕುತ್ತವೆ. ಹಳದಿ ಮರಿಗಳು ಹಣ್ಣನ್ನು ತಿನ್ನೋದ್ರಿಂದ ಹಣ್ಣಿನ ಮೇಲೆ ಕಪ್ಪು ಚುಕ್ಕಿಗಳಾಗಿ ನಂತರ ಹಣ್ಣು ಕೊಳೆತು ಹೋಗುತ್ತೆ. ಹಣ್ಣುಗಳು ಕೆಳಗೆ ಬೀಳುತ್ತವೆ. ಈ ಹಣ್ಣಿನ ನೊಣದ ನಿರ್ವಹಣೆಗೆ ಪ್ರತಿ ಹೆಕ್ಟೇರ್ ಪ್ರದೇಶದಲ್ಲಿ 10 ಬಲೆಗಳನ್ನು ತೂಗು ಹಾಕಬೇಕು. ಈ ಬಲೆಗಳಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿ ಮಿಥೈಲ್ ಯುಜೆನಾಲ್ ಮತ್ತು 1 ಮಿಲಿ ಮೆಲಾಥಿಯಾನ್ 50 EC ಬೆರೆಸಿದ ದ್ರಾವಣವನ್ನ ಬಳಸಬೇಕು. ಪ್ರತಿ ಬಲೆಗೆ 100 ಮಿಲಿ ದ್ರಾವಣ ಉಪಯೋಗಿಸಬೇಕು. ಇಲ್ಲವೇ ಪ್ರತಿ ಲೀಟರ್ ನೀರಿಗೆ 4 ಗ್ರಾಂ ಕಾರ್ಬಾರಿಲ್ 50 WP ಅಥವಾ 1.7 ಮಿಲಿ ಡೈಮಿಥೋಯೆಟ್ 30 EC 10 ಗ್ರಾಂ ಬೆಲ್ಲದೊಂದಿಗೆ ಕರಗಿಸಿ ಹಣ್ಣು ಮಾಗುವ ಅವಧಿಯಲ್ಲಿ ಸಿಂಪಡಣೆಯನ್ನ ಮಾಡಬೇಕು. ಇನ್ನು ಈ ಮಾವಿನ ಬೆಳೆಗೆ ಹಲವಾರು ರೋಗಗಳು ಕೂಡ ಬಾಧಿಸುತ್ತವೆ. ಬೂದು ರೋಗ, ಚಿಬ್ಬು ರೋಗ ಮುಂತಾದವು. ಈ ಬೂದಿ ರೋಗವು ಹೂ ಹಾಗೂ ಕಾಯಿ ಬಿಡುವ ಹಂತದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ರೋಗದ ತೀವ್ರತೆ ರಾತ್ರಿಯಲ್ಲಿ ಕಡಿಮೆ, ಹಗಲಿನಲ್ಲಿ ಹೆಚ್ಚು ತಾಪಮಾನ ಇರೋದ್ರಿಂದ ಚಳಿಗಾಲದ ವಾತಾವರಣದಲ್ಲಿ ಇದು ಹೆಚ್ಚು. ಹೂ ಗೊಂಚಲುಗಳ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯಾಗಿ ನಂತರ ಸಣ್ಣ ಕಾಯಿ, ಎಲೆ ಹಾಗೂ ರೆಂಬೆಗಳ ಮೇಲೆ ಇದೇ ಲಕ್ಷಣಗಳು ಕಂಡುಬಂದು ರೋಗ ಪೀಡಿತ ಹೂಗಳು ಉದುರೋದಲ್ಲದೆ ಎಳೆಯ ಕಾಯಿಗಳು ಸಂಪೂರ್ಣವಾಗಿ ರೋಗದಿಂದ ಆವೃತ್ತವಾಗಿ ಉದುರಿ ಹೋಗುತ್ತವೆ. ಈ ಒಂದು ಬೂದು ರೋಗದ ನಿರ್ವಹಣೆಗೆ ಹೂ ಬಿಡುವ ಮೊದಲು ಹಾಗೂ ಕಾಯಿ ಕಟ್ಟುವ ಹಂತದಲ್ಲಿ ಟ್ರೈಡೆ ಫಾರ್ಮಾ 50 EC 1 ಮಿಲಿ ಅಥವಾ ಥಿಯೋಫಿನೆಟ್ ಮಿಥೈಲ್ 1 ಗ್ರಾಂ ಅಥವಾ ಗಂಧಕ 3 ಗ್ರಾಂ ಅಥವಾ ಟ್ರೈಡಿಮೆಫಾನ್ 1 ಗ್ರಾಂ ಅಥವಾ ಕಾರ್ಬೆಂಡೈಜಿಮ್ 1 ಗ್ರಾಂ ಅಥವಾ ಡೈಫನ್ಕೊನೋಸೋಲ್ 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ರೋಗದ ತೀವ್ರತೆಗೆ ಅನುಗುಣವಾಗಿ 3 ಸಿಂಪಡಣೆಯನ್ನ 10-15 ದಿನಗಳ ಅಂತರದಲ್ಲಿ ಮಾಡೋದ್ರಿಂದ ಈ ಬೂದು ರೋಗವನ್ನ ಹತೋಟಿಗೆ ತರಬಹುದು. ಇನ್ನು ಚಿಬ್ಬು ರೋಗ, ಇದು ಕೊಲೆಟೋಟ್ರೈಕಮ್ ಗ್ಲಿಯೋಸ್ಟೋರೈಡಸ್ ಎಂಬ ಶಿಲೀಂಧ್ರದಿಂದ ಉಂಟಾಗುವ ಈ ರೋಗ ಹೂಗೊಂಚಲು, ಎಲೆ, ಸಣ್ಣ ಟೊಂಗಿಗಳು ಹಾಗೂ ಹಣ್ಣುಗಳ ಮೇಲೆ ಕಂಡುಬರುತ್ತೆ. ಎಲೆಗಳ ಮೇಲೆ ಸಣ್ಣ ಕಂದು ಬಣ್ಣದ ಚುಕ್ಕೆಯಿಂದ ಪ್ರಾರಂಭವಾಗಿ ನಂತರ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಎಲೆಗಳ ಮಧ್ಯದಲ್ಲಿ ಸಣ್ಣ ರಂಧ್ರಗಳು ಕಾಣಿಸುವುದಲ್ಲದೆ ಎಲೆಗಳ ಅಂಚುಗಳು ಒಣಗಿ ನಂತರ ಉದುರುತ್ತೆ. ಟೊಂಗೆಗಳ ತುದಿಗಳು ಕಂದು ಕಪ್ಪು ಬಣ್ಣಕ್ಕೆ ತಿರುಗಿ ಒಣಗುತ್ತವೆ. ಕೆಲವು ಸಲ ಹೊಸ ಚಿಗುರಿನ ಕಾಂಡದ ಮೇಲೆ ಈ ರೋಗ ಬಂದಾಗ ಗಿಡಗಳು ತುದಿಯಿಂದ ಒಣಗೋದು ಕಂಡುಬರುತ್ತೆ. ಹೂಗಳಲ್ಲಿಯೂ ಕೂಡ ಕಂದು ಕಪ್ಪು ಬಣ್ಣದ ಮಚ್ಚೆ ಉಂಟಾಗುತ್ತೆ. ಇದರಿಂದ ಕಾಯಿಗಳ ಇಳುವರಿ ಕಡಿಮೆಯಾಗುತ್ತೆ. ಮಾಗಿದ ಹಣ್ಣುಗಳ ಮೇಲೆ ಕಪ್ಪು ಬಣ್ಣದ ಮಚ್ಚೆ ಮತ್ತು ಕಣ್ಣೀರಿನ ಹನಿ ಹನಿಯ ಹಾಗೆ ಕಪ್ಪು ಬಣ್ಣದ ಲಕ್ಷಣಗಳು ಕಾಣುತ್ತವೆ. ನಂತರ ಹಣ್ಣು ಕೊಳೆತು ಹೋಗುತ್ತೆ. ಮಾವಿನಲ್ಲಿ ಬರುವ ಈ ಚಿಬ್ಬು ರೋಗದ ನಿರ್ವಹಣೆಗೆ ಉದುರಿದ ರೋಗ ಪೀಡಿತ ಟೊಂಗೆ, ಕಾಯಿ, ಎಲೆ ಕಾಯಿಗಳನ್ನ ತೋಟದಿಂದ ತೆಗೆದು ನಾಶಪಡಿಸಬೇಕು. ಅಂದರೆ ತೋಟದ ಸ್ವಚ್ಛತೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಹೂ ಬಿಡುವ ಹಂತದಲ್ಲಿ 1% ಬೋರ್ಡು ಮಿಶ್ರಣ ಸಿಂಪಡಣೆಯನ್ನ 15 ದಿನಗಳ ಅಂತರದಲ್ಲಿ 2 ಬಾರಿ ಮಾಡಬೇಕು. ಹೂ ಬಿಡುವ ಹಂತದಲ್ಲಿ ಮಳೆಯಾದರೆ ತಾಮ್ರದ ಆಕ್ಸಿಕ್ಲೋರೈಡ್ 50 WP 2 ಗ್ರಾಂ ಜೊತೆಗೆ ಜೈನಿಕ್ 75 WP 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಎಳೆಯ ಬಟಾಣಿ ಗಾತ್ರದ ಕಾಯಿಯ ಹಂತದಲ್ಲಿ ಕಾರ್ಬೆಂಡೈಜಿಮ್ 50 WP 1 ಗ್ರಾಂ ಅಥವಾ ಥಿಯೋಫಿನೆಟ್ ಮಿಥೈಲ್ 1 ಗ್ರಾಂ ಅಥವಾ ಬೆನೋಮಿಲ್ 50 WP 1 ಗ್ರಾಂ ಅಥವಾ ಡೈಫೆನ್ ಕೊನೋಝೋಲ್ 1 ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇದೇ ಸಿಂಪಡಣೆಯನ್ನ 15 ದಿನಗಳ ಅಂತರದಲ್ಲಿ ಪುನರಾವರ್ತಿಸಬೇಕು. ಈ ಎಲ್ಲ ನಿರ್ವಹಣಾ ಕ್ರಮಗಳ ಜೊತೆಗೆ ಹಣ್ಣುಗಳನ್ನು ಕಟಾವು ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಾಯಗಳಾಗದಂತೆ ನೋಡಿಕೊಳ್ಳಬೇಕು. ಹಣ್ಣುಗಳ ಶೇಖರಣೆ ಮಾಡುವಾಗ ರೋಗಗ್ರಸ್ತ ಹಣ್ಣುಗಳನ್ನ ರೋಗಮುಕ್ತ ಹಣ್ಣುಗಳಿಂದ ಬೇರ್ಪಡಿಸಬೇಕು. ಕಡಿಮೆ ಉಷ್ಣತೆಯಲ್ಲಿ ಶೇಖರಿಸುವುದು ಉತ್ತಮ. ಈ ಎಲ್ಲಾ ಕ್ರಮಗಳನ್ನು ಅಳವಡಿಸಿಕೊಂಡಲ್ಲಿ ಉತ್ತಮ ಗುಣಮಟ್ಟದ ಮಾವಿನ ಇಳುವರಿಯನ್ನ ಪಡೆಯಲು ಸಾಧ್ಯ. ಕೃಷಿ ಮಾಹಿತಿ ಕೇಳಿದಿರಿ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ನಾಗೋದೇವು ಗೌಡ ಮತ್ತು ಸಂಗಡಿಗರಿಂದ ಕೋಲಾಟದ ಹಾಡುಗಳು. ಪಾದ ಪೂಜೆ ಮಾಡಬೇಕಮ್ಮ ಶ್ರೀ ಮಂಜುನಾಥನ ಪಾದ ಸೇವೆ ಮಾಡಬೇಕಮ್ಮ ಪಾದ ಪೂಜೆ ಮಾಡಬೇಕಮ್ಮ ಶ್ರೀ ಮಂಜುನಾಥನ ಪಾದ ಸೇವೆ ಮಾಡಬೇಕಮ್ಮ ಮಂಜುನಾಥನ ಪಾದ ಸೇವೆ ಮಾಡಬೇಕಮ್ಮ, ಪಾದ ಪೂಜೆ ಮಾಡಬೇಕು, ವೇದಗಳನ್ನು ತಿಳಿಯಬೇಕು, ಪಾದ ಪೂಜೆ ಮಾಡಬೇಕು, ವೇದಗಳನ್ನು ತಿಳಿಯಬೇಕು, ಪಾದ ಪೂಜೆ ಮಾಡಬೇಕು, ವೇದಗಳನ್ನು ತಿಳಿಯಬೇಕು, ಪಾದ ಪೂಜೆ ಮಾಡಬೇಕು, ವೇದಗಳನ್ನು ತಿಳಿಯಬೇಕು, ಪಾದ ಪೂಜೆ ಮಾಡಬೇಕು, ವೇದಗಳನ್ನು ತಿಳಿಯಬೇಕು, ಪಾದ ಪೂಜೆ ಮಾಡಬೇಕು, ವೇದಗಳನ್ನು ತಿಳಿಯಬೇಕು, ಶ್ರೀ ಮಂಜುನಾಥನ ಪಾದ ಸೇವೆ ಮಾಡಬೇಕಮ್ಮ, ಧರ್ಮವನ್ನು ಬೆಳೆಯಬೇಕು, ಕರ್ಮವನ್ನು ಅರಿಯಬೇಕು, ಧರ್ಮವನ್ನು ಬೆಳೆಸಬೇಕು, ಕರ್ಮವನ್ನು ಅರಿಯಬೇಕು, ಧರ್ಮವನ್ನು ಬೆಳೆಸಬೇಕು, ಕರ್ಮವನ್ನು ಅರಿಯಬೇಕು, ಧರ್ಮವನ್ನು ಬೆಳೆಸಬೇಕು, ಕರ್ಮವನ್ನು ಅರಿಯಬೇಕು, ಪಾದ ಸೇವೆ ಮಾಡಬೇಕಮ್ಮ, ಪಾದ ಪೂಜೆ ಮಾಡಬೇಕಮ್ಮ, ಶ್ರೀ ಮಂಜುನಾಥನ ಪಾದ ಸೇವೆ ಮಾಡಬೇಕಮ್ಮ, ರತ್ನ ಮಂಡಪ ನಿಲ್ಲಿಸಬೇಕಮ್ಮ, ಈ ಜಾಗದಲ್ಲೇ ಮಂಜುನಾಥನು ಕಾಣುತ್ತಾನಮ್ಮ, ರತ್ನ ಮಂಡಪ ನಿಲ್ಲಿಸಬೇಕಮ್ಮ, ಈ ಜಾಗದಲ್ಲಿ ಮಂಜುನಾಥನು ಕಾಣುತ್ತಾನಮ್ಮ, ರತ್ನ ಮಂಡಪ ನಿಲ್ಲಿಸಬೇಕಮ್ಮ, ಮಂಜುನಾಥನು ಕಾಣುತ್ತಾನಮ್ಮ, ರತ್ನ ಮಂಡಪ ನಿಲ್ಲಿಸಬೇಕಮ್ಮ, ಈ ಜಾಗದಲ್ಲಿ